ಹೆಣ್ಣು ಮಕ್ಕಳು ನಂದಿ ಬಟ್ಟಲು ಹೂವನ್ನು ಸಂಜೆ ಹೊತ್ತು ಮುಡಿಯುವುದರಿಂದ ನಿದ್ರೆ ಚೆನ್ನಾಗಿ ಬರ್ತದೆ. ನಂದಿ ಬಟ್ಟಲಿಗೆ ಮತ್ತು ಬರಿಸುವಂತಹ ಗುಣವೂ ಕೂಡ ಇದೆ. ಮೂಗಿನಿಂದ ರಕ್ತ ಬೀಳ್ತಾ ಇದ್ದಲ್ಲಿ, ಚಿಕ್ಕ ಮಕ್ಕಳು ಅತಿಯಾದಂತಹ ಬಿಸಿಲಿನಲ್ಲಿ ಆಟವಾಡುವಾಗ ಅತಿ ಉಷ್ಣತೆಯಿಂದ ಮೂಗಿನಿಂದ ರಕ್ತ ಬೀಳಬಹುದು. ಎರಡು ನಂದಿ ಬಟ್ಟಲು ಹೂಗಳು, ಎರಡು ಚಮಚೆ ಜೀರಿಗೆ, ಸ್ವಲ್ಪ ಹಾಲು ಬೆಲ್ಲದೊಂದಿಗೆ ನುಣ್ಣಗೆ ಅರೆದು ದಿವಸಕ್ಕೆ ಎರಡು ಬಾರಿ ಸೇವಿಸಬೇಕು. ಕೆಲವು ಸ್ತ್ರೀಯಲ್ಲಿ ಗರ್ಭಕೋಶದ ತೊಂದರೆಗಳಿಂದ ಪದೇ ಪದೇ ಗರ್ಭಪಾತವಾಗುವುದು ಇಲ್ಲವೇ ಗರ್ಭಧಾರಣೆ ತಡವಾಗ್ತಾ ಇದ್ದಲ್ಲಿ ಅಂಥವರು ಋತುಸ್ರಾವದ ನಾಲ್ಕನೇ ದಿನದಿಂದ ಏಳನೇ ದಿನಗಳವರೆಗೆ ಐದು ತಾಜಾ ನಂದಿಬಟ್ಟಲು ಎಲೆಗಳನ್ನು ಎರಡು ಚಮಚೆ ಕೆಂಪು ಅಕ್ಕಿಯೊಂದಿಗೆ ನುಣ್ಣಗೆ ಅರೆದು ತುಪ್ಪ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸೇವಿಸಬೇಕು. ಇದೇ ರೀತಿಯ ಮೂರು ತಿಂಗಳು ಮುಟ್ಟಾದ ನಾಲ್ಕನೇ ದಿನದಿಂದ ಏಳನೇ ದಿನಗಳವರೆಗೆ ಸೇವಿಸಬೇಕು. ನಂದಿಬಟ್ಟಲು ಬೇರನ್ನು ಕುಟ್ಟಿ ಪುಡಿ ಮಾಡಿ ಕಷಾಯವನ್ನು ತಯಾರಿಸಿ ದಿವಸಕ್ಕೆ ಮೂರು ಬಾರಿ ಕುಡಿಬೇಕು. ಇದರಿಂದ ಜ್ವರ ಗುಣವಾಗುತ್ತದೆ. ಹಾವು ಕಚ್ಚಿದಾಗ ನಂದಿಬಟ್ಟಲು ಬೇರನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ತೇಯ್ದು ರಸವನ್ನು ಮೂಗಿನಲ್ಲಿ ಹಾಕಬೇಕು. ಇದಲ್ಲದೆ ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನಿಸಬೇಕು. ಹೀಗೆ ಅನೇಕ